ಹೊರತು ಪೊರೆವರ ನಾನರಿಯೇ ಹರಿಯೇ, ನಿನ್ ಹೊರತು ಪೊರೆವರ ನಾನರಿಯೇ ಹರಿಯೇ. ಆದಿಯು ಮೊದಲು ನಿನ್ನ ಪಾದವ ನಂಬಿದೆ, ಆದಿಯು ಮೊದಲು ನಿನ್ನ ಪಾದವ ನಂಬಿದೆ. ಭೇದವೆಣಿಸದೆ ಮೋದದಾಯಕ, ಭೇದವೆಣಿಸದೆ ಮೋದದಾಯಕ. ಆದರದಿಂದಲೀ ಕಾಯೋ ಸೋದರ ಮಾವನ ವೈರಿ, ಆದರದಿಂದಲೀ ಕಾಯೋ ಸೋದರ ಮಾವನ ವೈರಿ. ಮೇದಿನಿಪತಿಯೇ ನಿನ್ನಾರಾಧನೆ ಮಾಡಿಸು ಹರಿಯೇ, ನಿನ್ ಹೊರತು ಪೊರೆವರ ನಾನರಿಯೇ ಹರಿಯೇ. ದಾನವಾಂತಕ ನೀನೇ ಗತಿ ಎಂದು ಸ್ವಾನುರಾಗದಿಂ ಧ್ಯಾನ ಮಾಡುವೆ. ದಾನವಾಂತಕ ನೀನೇ ಗತಿ ಎಂದು ಸ್ವಾನುರಾಗದಿಂ ಧ್ಯಾನ ಮಾಡುವೆ. ಮಾನ ಅಭಿಮಾನ ನಿನ್ನದು ವೇಣು ಗೋಪಾಲ ಕೃಷ್ಣ, ಮಾನ ಅಭಿಮಾನ ನಿನ್ನದು ವೇಣು ಗೋಪಾಲ ಕೃಷ್ಣ. ಭಾನುಕೋಟಿ ತೇಜಯನ್ನ ದೀನನಾಗಿ ಮಾಡು ಹರಿಯೇ, ನಿನ್ ಹೊರತು ಪೊರೆವರ ನಾನರಿಯೇ ಹರಿಯೇ. ಮುಕುಂದ ಮಾಧವ ಕಿಂಕರಾಮರ ವಂದ್ಯ ಶ್ರೀಹರಿ, ಪಂಕಜಾಕ್ಷ ಮುಕುಂದ ಮಾಧವ ಕಿಂಕರಾಮರ ವಂದ್ಯ ಶ್ರೀಹರಿ. ಸಂಕಟಗಳನ್ನು ನೀ ಬಿಂಕದಿಂ ಪರಿಪಾಲಿಪ, ಸಂಕಟಗಳನ್ನು ನೀ ಬಿಂಕದಿಂ ಪರಿಪಾಲಿಪ. ಕಂಕಣ ಧರಿಸಿದ ಶ್ರೀ ವೆಂಕಟ ವಿಠಲ ಹರಿಯೇ, ನಿನ್ನೊರತು ಪೊರೆವರ ನಾನರಿಯೇ ಹರಿಯೇ. ಆದಿಯು ಮೊದಲು ನಿನ್ನ ಪಾದವ ನಂಬಿದೆ, ಆದಿಯು ಮೊದಲು ನಿನ್ನ ಪಾದವ ನಂಬಿದೆ. ಭೇದವೆಣಿಸದೆ ಮೋದದಾಯಕ, ಭೇದವೆಣಿಸದೆ ಮೋದದಾಯಕ. ಆದರದಿಂದಲೀ ಕಾಯೋ ಸೋದರ ಮಾವನ ವೈರಿ, ಆದರದಿಂದಲೀ ಕಾಯೋ ಸೋದರ ಮಾವನ ವೈರಿ. ಮೇದಿನಿಪತಿಯೇ ನಿನ್ನಾರಾಧನೆ ಮಾಡಿಸು ಹರಿಯೇ, ನಿನ್ನೊರತು ಪೊರೆವರ ನಾನರಿಯೇ ಹರಿಯೇ, ನಿನ್ನೊರತು ಪೊರೆವರ ನಾನರಿಯೇ ಹರಿಯೇ.